ಏನು ಮಳ್ಳವಾದಮ್ಮ ಮಾಡಿಕ ನಿನ್ನ ಗ್ಯಾರಮ್ಮ ಮಾಡಿಕ ಆ ಮಳ್ಳವಾದೊಳಗೆ ನಿನ್ನ ಗ್ಯಾರಮ್ಮ ಮಾಡಿಕ ಏಳು ಮಂದಿ ನಿನಗ ದೊಡ್ಡಪ್ಪದವರು ಮಾಡಿಕ ಏಳು ಮಂದಿ ನಿನಗ ದೊಡ್ಡಪ್ಪದವರು ಮಾಡಿಕ ಏಳು ಮಂದಿ ನಿನಗ ದೊಡ್ಡಮ್ಮನವರು ಮಾಡಿಕ ಏಳು ಮಂದಿ ನಿನಗ ದೊಡ್ಡಮ್ಮನವರು ಮಾಡಿಕ ನಿಮ್ಮ ತಾಯಿ ತೋಟದ ಆಶಮ್ಮ ತೋಟ ಬುಗ್ಗಪ್ಪ ಅಣ್ಣ ಮುಗರಣ್ಣ ಅತ್ತಿಗೆ ಬಸಮ್ಮ ಎಲ್ಲಾರು ನಿನ್ ಮ್ಯಾರ ಬಹಳ ಜೀವ ಆರು ಸಕ್ಕರೆ ಕುಡಿಬೇಕು ಗಳಿಗಳಿಗೆ ಜಳಕ ರಾಮದೇವ ಗುಡಿ ಒಳಗ ಪೂಜೆ ಮಾಡಬೇಕು ಅಣ್ಣಮಪ್ಪ ಗುಡಿ ಒಳಗ ಆಟ ಆಡಬೇಕು ನರಸಪ್ಪ ಗುಡಿ ಒಳಗ ಭಜನೆ ಮಾಡಬೇಕು ಇದರಂತಲೇ ನಡೀತು ಸತ್ತಾಗ ಇಳವಾಗ ಏಳು ವರ್ಷದ ಮಗಳು ಸುತ್ತನ ಕಳ್ಳೆ ಮಂದಿ ಹೇಳಾಗ ಬಂದರೆ ನಿನ್ನ ಕೊಟ್ಟು ಲಗ್ನ ಮಾಡಲಿಲ್ಲ ಇದ್ದ ಮಗಳು ಮಾಡಿಕ್ಯ ದೂರ ಕೊಟ್ಟ ದೂರ ಹೋಗ್ತಾಳಂತಂದ ಚಿನ್ನಸಂತ ಬೀಗುರಿ ಆರು ಚಿನ್ನ ಆರು ಕೋಟಿಗೆ ನಾದಿರ ನರಸಿಂಹನ ಮಕ್ಕಳು ಇಬ್ಬರು ಹಾರ ದೊಡ್ಡವನ ಚಂದ್ರಣ್ಣ ಮದುವೆ ಆಗಿಲ್ಲ ರಣ್ಣವರ ಮಣಿಕಪ್ಪ ಲಗ್ನ ಆಗಿಲ್ಲ ರಣ್ಣವರ ಕೊಟ್ಟವರ ಮದುವೆ ಮಾಡಾಲೆ ಚಿಮ್ಮ ಕರಡು ಬಡದಾಳ ಸೋದರತ್ತಿ ಕಿರಕಿರವ ಚಿಮ್ಮ ಕರಡು ಬಡದಾಳ ಸೋದರತ್ತಿ ಮಗನಿಗೆ ಬಾರಂತ ಪತ್ರ ಹಾಕಿದರೆ ಬಾವ ಚಂದ್ರಣ್ಣ ಊರಿ ಸಿಗಲಾರ್ದ ಕುಜ ಮಾಡುತ್ತಿದ್ದ ಕುಜ ಮಾಡ ಬಾವಗ ಪತ್ರ ಬಿದ್ದರ ಅತ್ತಿಯ ಪತ್ರ ಓದಿಕೊಂಡು ಅಂತ ಹೆಣ್ಣಿನ ತಂದು ಏನ ಬಾಡ ನಾವು ನೋಡ್ರೆ ಕೇವಲ ಬಡವರು ಸಂಜೆಯಲ್ಲಿ ಉಂಡ್ರೆ ಮುಂಜಾಳವಿಲ್ಲ ಅಡದಂತ ತಾಯಿ ನರಸಮ್ಮ ಕೂಲಿ ಮಾಡಿಕೊಂಡು ಮರಿಗೆ ಬಂದಳು ಯಾಕ ಮಗನೇ ಏನು ಚಿಂತೆ ಮಾಡುತ್ತಿದ್ದಿ ಸೋದರತ್ತಿ ಹೆಣ್ಣು ಕೊಟ್ಟು ಮದುವೆ ಮಾಡ್ತಾಳಂತ ಬೇಡಯ್ಯವ ಅಂತ ಹೆಣ್ಣಿನ ನಾವು ಬಾಳ ಬಡವರು ಇದ್ದೀವಿ ಬಾಳ ಬಡವರು ಅಂತ ನೀಂತಿ ಮಗನೇ ಸಂಸಾರಕ್ಕೆ ಬಡತನ ಬಂದರೆ ಲಗ್ನಕ್ಕೆ ಬಡತನ ಬಂದಿಲ್ಲ ತಾಯಿ ಮಗ ಇಬ್ರು ಕೂಡಿಕೊಂಡು ಸೌಕಾರ ಗುಂಡಪ್ಪ ಮನೆಗೆ ಬಂದಾಳ ಸೋದರತ್ತಿ ಸೌಕಾರ ಗುಂಡಪ್ಪ ಮನೆಗೆ ಬಂದಾಳ ಸೋದರತ್ತಿ 300 ರೂಪಾಯಿ ಸಾಲ ತೆಗೆದಾಳ ಸೋದರತ್ತಿ 300 ರೂಪಾಯಿ ಸಾಲ ತೆಗೆದಾಳ ಸೋದರತ್ತಿ ಅಡಿಗೆ ಮೂಜಳ್ಳೆ ಸಂತಿಗೋಗ್ಯಾಳ ಸೋದರತ್ತಿ ಅಡಿಗೆ ಮೂಜಳ್ಳೆ ಸಂತಿಗೋಗ್ಯಾಳ ಸೋದರತ್ತಿ 60 ರೂಪಾಯಿ ಸೀರೆ ತೆಗೆದಾಳ ಸೋದರತ್ತಿ 60 ರೂಪಾಯಿ ಸೀರೆ ತೆಗೆದಾಳ ಸೋದರತ್ತಿ 60 ರೂಪಾಯಿ ಸೀರೆ ತೆಗೆದು 10 ರೂಪಾಯಿ ಕೂಸ ತಕ್ಕಂಡು ಅಕ್ಕಿ ಬ್ಯಾಳೆ ತಗೊಂಡು ಅಡಿಕೆ ತಗೊಂಡು ಎಲ್ಲ ಸಜ್ಜು ಮಾಡಿಕೊಂಡು ಬಡಿ ಬ್ಯಾರ ಬಾಗಿಲೋರು ಕೂಡಿಸಿಕೊಂಡು ಹಿಂದೆ ಚಿರಾರ ಕೋತಿಗೆ ಬಿಟ್ಟು ಕೊಟ್ಟು ಬೆಳ್ಳವಾದಗ ತಾಯಿ ಒಂದು ಬಂದಾಳ ಸೋದರತ್ತಿ ಬೆಳ್ಳವಾದಿಗ ತಾಯಿ ಹೊರಟು ಬಂದಾಳ ಸೋದರತ್ತಿ ಬಂದಂತ ಬೀಗುರ ಮನೆಗೆ ಬಂದಾಳ ಸೋದರತ್ತಿ ಬಂದಂತ ಬೀಗುರ ಮನೆಗೆ ಬಂದಾಳ ಸೋದರತ್ತಿ ಮನೆ ಒಳಗ ನೋಡಿದ್ರೆ ಮಾಣಿಕ್ಯವಿಲ್ಲ ಮಾಣಿಕ್ಯಮ್ಮ ಮನೆ ಒಳಗ ನೋಡಿದ್ರೆ ಮಾಣಿಕ್ಯವಿಲ್ಲ ಮಾಣಿಕ್ಯಮ್ಮ ಮನೆ ಒಳಗ ಮಾಣಿಕ್ಯಮ್ಮ ಇಲ್ಲ ಅಣ್ಣಮಪ್ಪ ಗುಡಿ ಒಳಗ ಪೂಜೆ ಮಾಡುವಳು ಬಾರಿಗೆ ಹುಡುಗರೆಲ್ಲ ಆರು ನೋಡಿ ಮಾಣಿಕ್ಯಮ್ಮ ಏನು ಸುದ್ದಿ ನಿನ್ನ ಮನೆ ತುಂಬಾ ಬೀಗುರು ಕುಂತಾರ ಸೋದರ ಮಾವದವ್ರು ಬಂದಾರ ನಿನ್ನ ಕೊಟ್ಟು ಮದುವೆ ಮಾಡ್ತಾರ ಈ ಹುಡುಗರು ಕರೆವಂತಾರ ಸುಳ್ಳಂತಾರಂತ ಪೂಜೆ ಮಾಡೋದು ಬಿಟ್ಟು ಕೊಟ್ಟು ಬಡಬಡ ಬಂದು ನೋಡಿದರೆ ಮನೆ ತುಂಬಾ ಬೀಗುರು ಕುಂತಾರ ಬಂದಂತ ಹುಡುಗಿರ ಗಟ್ಟಿ ಕಡಕೊಂಡು ಆ ಎಮ್ಮಗ ಜುಲ್ಮಿ ಗಿಡದ ನೀರಾಕಿ ಬಣ್ಣದ ಸೀರೆ ತಂದಾರ ಬಣ್ಣದ ಸೀರೆ ಉಡೋದಿಲ್ಲ ನಾ ಉಡೋದು ಬಿಳಿ ಸೀರೆ ನಾ ತೊಡೋದು ಬಿಳಿ ಕೂಸ ಬಿಳಿ ಸೀರೆ ಬಿಳಿ ಕೂಸ ತಂದು ಕೊಡ್ತಾರ ಬಿಳಿ ಸೀರೆ ಉಟ್ಟಕೊಂಡು ಬಿಳಿ ಕೂಸ ತೊಟ್ಟಕೊಂಡು 10 ಮಂದಿ ಆ ಕೂಡಿಸಿ 5 ಚಾರಕ್ಕೆ ಉಡಿಯೊಳಗೆ ಹಾಕಿ ಉಡಿ ತುಂಬಲ ಹಾಕೋದರೆ ಉಡಿಯೊಳಗೆ ಕೊಬ್ಬರಿ ಉರಳೆ ಬಿದ್ದ ಉಡಿಯೊಳಗೆ ಚಾರಕ್ಕೆ ಚೆಲ್ಲಿ ಹೋಗ್ಯಾವ ಉಡಿಯಲ್ಲಿ ಮಾತಾರ ಚೆಲ್ಲಿ ಹೋಗ್ಯಾವ ತಾಯಿದವರೇ ಬಡವರು ಸಂಸಾರ ಕೆಟ್ಟೋಗ್ತಾರ ಬುದ್ಧಿವಾದ ಬುದ್ಧಿವಿಲ್ಲ ಮಾಣಿಕ್ಯಮ್ಮ ಯಾಕ ನೋಡಿಕೊಂತ ಉಡಿ ತುಂಬಲಾಕತ್ತ ಜಾರಿ ಬಿದ್ದವ ಈ ಮಾಜಿಗೆ ತಪ್ಪಿಡಿ ಬೇಡ ಚೆಲ್ಲದಂತ ಅಕ್ಕಿ ಕಡೆ ಹಾಕಿ ತೆಗೆದು ಹಕ್ಕಿ ಹಾಕಿ ಉಡಿ ತುಂಬಿದ್ರು ಅವತ್ತಲ್ಲೇ ಇದ್ದು ಒಳಗ ಮುಂಜಾರಿ ಎದ್ದು ಏಳು ಬಂಡಿ ಕಟ್ಟಿಕೊಂಡು ಬಂಡಿ ಮ್ಯಾಲ ಮಾಣಿಕ್ಯಮ್ಮನ ಕುಂದಿಸ್ಕೊಂಡು ಊರು ಬಿಟ್ಟು ಹೋಗೋ ಮುಂದ ಗಡಿಗೆ ಊರು ಮುಂದ ಕಲ್ಲನ ದೇವ್ರ ಗುಡಿ ಕಲ್ಲನ ದೇವ್ರ ಗುಡಿಗೆ ಬಂದು ಹೋಗಮ್ಮ ಮದುವೆ ಮಗಳೇ ದೇವ್ರಿಗೆ ನಾ ಕಾಯಿ ಒಡೆದು ಹೊರ ಸುಟ್ಟು ದೇವ್ರಿಗೆ ನಮಸ್ಕಾರ ಮಾಡಿ ಬಾ ತಾಯ ಗುಡಿ ಒಳಗ ಕಾಯಿ ಕರ್ಪೂರ ಇಟ್ಟಕೊಂಡು ದೇವ್ರ ಗುಡಿಯಲ್ಲಿಗೆ ಬಂದು ದೇವ್ರ ಜಗಲಿ ಕಾಯಿ ಒಡೆದು ಕರ್ಪೂರ ಸುಟ್ಟು ಕಲ್ಲನಮ್ಮ ದೇವ್ರ ಅಣ್ಣ ಬೇಗಿ ಬೆಳಗಿದರೆ ಪೂಜೆ ಮಾಡವಳು ಸೇವ ಮಾಡವಳು ಸೋದರಮ್ಮ ಅವಾಗ ತಾಳೆ ಕಟ್ಟಿಗತ್ತೀನಿ ಸೋದರಮ್ಮ ಅವಾಗ ಲಗ್ನ ಆಗ್ತೀನಿ ಹೋಗ್ಲ ಬೇಡ ಒಂದು ಮಾತೇಳ ಅಣ್ಣ ನೀರ ಹೋಗ್ಲ ಬೇಡ ಒಂದು ಮಾತೇಳ ಚಾದ ಕಟ್ಟಿಕೊಂಡು ಮನ ಬೆಲ್ಲಿಗೆ ಬಂದು ಹೋಗ್ಲೇ ಬೇಡ ಅಂತ ನೀ ಕೇಳ್ತಿದ್ದಿ ಎಂದ ಬುದ್ಧಿ ಕಡಿಮೆ ಆದ ಮಗಳೇ ಚಾದ ಕಟ್ಟಿಕೊಂಡಿದ್ದಿ ಹಾಗಂತ ಲಗ್ನ ಇಗ್ನ ಮಾಡಿದರೆ ಊರಾಗ ಮಂದಿ ಸುಮ್ಮನಿರೋದಿಲ್ಲ ಹತ್ತು ಮಂದಿ ಹತ್ತು ಕಲ್ಲಾಗ್ತಾರ ಹತ್ತು ಬಹುಶಃ ಮಣ್ಣು ಸುರುತಾರ ಬೇಡ ಬೇಡ ತಾಯಿ ಹಾಗೋ ಲಗ್ನ ತಣ್ಣಗಾಗಲಿ ಇವಾಗಿದೊಂದು ಮೂರ ತಿಂಗಳಾಗ ಸಾವಿರ ಮನೆಗೆ ಮಗಳಾಗೋದಿಲ್ಲ ಹತ್ತುವರೆ ಮನೆಗೆ ಸೊಸೆ ಆಗೋದಿಲ್ಲ ಯಾರ ಗುಂಜಿಯ ಗುಡ್ಡ ನೀರು ಬಂದರೆ ಮನಿ ಮುಂದೆ ಹಚ್ಚ ನಂದಿರ ಹಾಕ್ಯಾರ ಭಾವ ಸುಬ್ಬದರಿಯ ಬಂದು ಬೀಗರು ತುಂಬಿಕೊಂಡರ ಆ ಅಮ್ಮನ ಎತ್ತಿಕೊಂಡು ಬಂದು ಅಂದಿರ ಒಳಗೆ ಇಳಿಸಿ ಅಮ್ಮ ಎಡಕ ನೋಡಿ ಎಡಗಾಲಿ ಬಿಡು ಮಗ ಸರ ಒಳ್ಳೆ ಮಾತು ಭಾವ ಬಡವರು ಇದ್ದದ್ದು ಗೊತ್ತಾದಂತಂದ ಎದೆ ಬೆಳಗ ನೀರ ಹಳ ಮಾಡಿಕೊಂಡು ಎಡಕ ನೋಡಿ ಎಡಗಾಲಿ ಬಿಡು ಮುಂದಗರಿಗೆ ಪಳಪಾಳ ಪಳಪಾಳ ಅಂದ್ರೆ ಲಗ್ನ ಹಾಳಾಗುತ್ತದ ಏನಮ್ಮ ಮಗಳೇ ಹುಚ್ಚಡ್ದ ದಳ ಹಿಡ್ದದ ಮಾತು ಮಾತಿಗೆ ತಪ್ಪಿಡುತ್ತಿದ್ದಿ ಆಯವಲ್ಲ ಧರ್ಮತಲ್ಲ ಉಳುಗು ಕಡೆಗೆ ತಂದು ಹಂದಿರಿ ಹಾಕ್ಯಾರ ಹಸಿಯಲ್ಲಿ ಎಂಬುದು ಅವರ ಕಂಡು ಬಿದ್ದದ ಈ ಮಾತಿಗೆ ತಪ್ಪಿಡಬೇಡಂತಂದು ಅವಾಗ ನನ್ನಮ್ಮ ಚಲೋ ಕಡೆಗೆ ತಂದು ಹಂದಿರಿ ಹಾಕಿರಿ ಅರಮನೆ ಒಳಗ ಉಂಟು ತಾಯಿಗೆ ಒಂಬತ್ತು ತಾಸಿಗೆಲ್ಲ ನನಗೆ ಸಿಕ್ಕಿ ನೀರು ಬರೋದು ಐರೋಣ ಕೊಡಗಳು ಒಂದಿಸಿಟ್ಟು ಗಂಡ ಹೆಂಡತಿ ಕರ್ಕೊಂಡು ಬಂದು ಕೂಡಿಸಿ ಅವ್ರಿಗೆ ನೀರು ಹಾಕೋ ಮುಂದಗಡಿಗೆ ಐರೋಣ ಕೊಡಗೋಳ ಬಿಚ್ಚು ಮಾಡ್ಲಾಕತ್ತರಿ ಮಾಡಿದರೆ ಸಂಸಾರ ಜೀವ ಆಗದಿಲ್ಲ ಸಂಸಾರ ಮುಂದಕ್ಕಾಗದಿಲ್ಲ ಹೇ ಮಗಳೇ ಆ ಕುಂಬಾರ ಮನೆಗೆ ಹೋಗಿ ಹಸಿ ಗಡಿಗೆ ತಂದರ ಹಸಿ ಗಡಿಗೆ ಒಳಗ ಹಸಿ ನೀರು ಹಾಕೋ ಬಟ್ಟಿಗೆ ಎಲ್ಲಿ ಗಡಿಗಳು ಬಿಚ್ಚೋಗ್ಯವ ಈ ಮಾತಿಗೆ ತಪ್ಪಿಡಬೇಡಂತ ಮಾಣಿಕ್ಯ ಮಗ ಬುದ್ಧಿ ಹೇಳಿ ಸಾಂಬಾರ ಕೊಡುಗಳ ತಂದು ನೀರು ತಂದು ಮಾಣಿಕ್ಯಪ್ಪಗ ಮಾಣಿಕ್ಯಮ್ಮ ನೀರು ಹಾಕಿದ್ರು ಬಟ್ಟೆ ಭೂಷಣ ಊಟಗಂಡು ಬಟ್ಟೆ ಭೂಷಣ ಊಟಗಂಡು ಶಾಸಿ ಕಟ್ಟಿ ಕರ್ಕೊಂಡು ಬಂದು ನಾಲ್ಕು ಕಳ್ಳಿ ಮಂಜು ಬಂದು ಊರ ಆರಂಜರ ನಿಂತಾರ ಶಾಸಿ ಕಟ್ಟಿ ಕೂಡಿಸಿ ನನ್ನ ತಾಯಿ ಮಾಣಿಕ್ಯಮ್ಮ ಅದೇ ಐದು ಮಂದಿ ಮುತ್ತೈದಣ ಮಕ್ಕಳು ಅಕ್ಕಿ ಕಾಳಿಟ್ಟಾರ ಅಕ್ಕಿ ಕಾಳಿಟ್ಟು ಕಡಿಯ ಕಾಲು ಓ ತಂದಿ ಮಾಣಿಕ್ಯಪ್ಪ ಮಂಗಳ ಸೂತ್ರ ಕೈಯಾಗಡೆ ಕಂಡು ಅಂತ ಜನರಿಗೆ ಅಂತ ಜನರಿಗೆ ಎಲ್ಲ ಹಾರಿಗೆ ತೋರಿಸಿ ಮಂಗಳ ಸೂತ್ರ ಕಟ್ಟಬೇಕಂದರೆ ಆ ಮಂಗಳ ಸೂತ್ರ ಕೈಯಾಗಡೆ ಕಂಡು ಎಲ್ಲ ಹಾರಿಗೆ ತೋರಿಸಿ ನಮಸ್ಕಾರ ಮಾಡಿ ಮಂಗಳ ಸೂತ್ರ ಕಟ್ಟೋ ಮುಂದಗಡಿಗೆ ಭಾರ ಪದ ಹೆಂಗ ಹಾಡ್ತಾರ ಕರೆಯ ಒಡೆದಾರ ಪದ ಮಾಡಿ ಮಂಗಳ ಸೂತ್ರ ಕೈಯಾಗಡೆ ಕಂಡು ಒಳದಾಗ ಕಟ್ಟಲ ಹಾಕೋದರಿ ಒಳದಾಗ ಮಂಗಳ ಸೂತ್ರ ಜಾರಿ ಬಿದ್ದಾವ ಮಾಡಿ ಮುಂದೆ ಸಭದಾಗ ತಿಡುಗ ನಿದ್ದಾಳ ಮಾಡಿ ಮುಂದೆ ಸಭದಾಗ ತಿಡುಗು ನಿದ್ದಾಳು ಮಾಡಿ ಲಗ್ನ ಬಹಳ ಆಗ್ತದ ಆರು ಮಂದಿ ತಾಯಿ ಏಳು ಮಂದಿ ದೊಡ್ಡ ಮದುವರು ಏಳು ಮಂದಿ ದೊಡ್ಡಪದವರು ಅಣ್ಣ ಮಗಲಣ್ಣ ಅತ್ತಿಗೆ ಬಸಮ್ಮ ಮಗಲಾಗ ಬಂದು ಮಗಳೇ ಬುದ್ಧಿವಾದ ಬುದ್ಧಿವಿಲ್ಲ ಗ್ರಹಣವಾದ ಗ್ರಹಣವಿಲ್ಲ ಒಂದು ಗಲ್ಲ ಒಡೆದರೆ ಹಾಲು ಉಂಡಿರ್ತವ ಒಂದು ಗಲ್ಲ ಉಂಡ್ರೆ ರಕ್ತ ಉಂಡಿರ್ತದ ತಾಯಿ ನಿನಗೆ ಎಂತ ಬುದ್ಧಿ ಆದ ಮಾತು ಮಾತಿಗೆ ತಪ್ಪಿಡುತ್ತಿದ್ದಿ ನಾಯವಲ್ಲ ಮಗಳೇ ಧರ್ಮತಲ್ಲಂತಂದು ಎಕ್ಕಡ ನೋಡಿಕದ ಕಟ್ಲಾಕತ್ತೇನೇನು ಜಾರಿ ಬಿದ್ದದಂತಂದು ಕೆಳಗ ಬಿದ್ದದ ಕೈ ಕೊಟ್ರು ಅವ ಆಗ ಮತ್ತೆ ತೋರಿಸಿ ನಮಸ್ಕಾರ ಮಾಡಿ ಮಂಗಳ ಸೂತ್ರ ಕಟ್ಟಿದ ಕಟ್ಟಿ ಊರಾರು ಜನ ಎಲ್ಲರೂ ಅಕ್ಕಿ ಕಾಳು ಹಾಕಿದ್ರು ಹಾಕಿದ ಬೆಳಗ್ಗೆ ತಾಯಿಯ ಹದಿನಾರು ದಿನದಾಗ ಅಂದಿರು ಬಿಳಿಸಾರ ಅವ ಆಗ ಬಂದಿರು ಬಿಳಿಸಿ ಗಂಡ ಹೆಂಡತಿ ಕೂಡಿ ಕಂಡು ತಾವ್ರ ಬನಿ ಹೊಂಟು ಹೋದ್ರು ತಾವ್ರ ಬನಿ ಹೋಗಿ ಎಡ್ಡ ದಿನ ಎದ್ದು ಓಚಿವಮ್ಮ ನಾವಂತಂದು ಐನ ತಾಗಿ ಬರೋ ಮುಂದಗಡಿಗೆ ಎಲ್ಲಾರು ಕುಂತು ಆ ಮಗಳಿಗೆ ಹಂಗ ಬುದ್ಧಿ ಹೇಳ್ತಾರ ಮಗಳೇ ಬರ್ತಾರ ಸಂಸಾರ ಕೊಟ್ಟಿವಂತ ಮಾಡು ಬೇಡ ಪೂಜೆ ಮಾಡು ಬೇಡ ಅಲ್ಲಿ ಒಂದು ತಿಂಗಳಿದ್ದರೆ ಎರಡು ತಿಂಗಳಿದ್ದು ನೀ ಕಾಲ ಮಾಡಿ ಹೋಗಮ್ಮ ಸಂಸಾರಿಗೆ ನನ್ನ ತುಟ್ಟಿ ಬಿದ್ದರೆ ಇಲ್ಲಿದ್ದ ತಗೊಂಡು ಹೋಗಂತ ಎಲ್ಲಾರು ಬುದ್ಧಿ ಹೇಳಿದ್ರು ಅದಿಟ್ಟು ಕೇಳಿಕೊಂಡು ಮಾಣಿಕ್ಯಮ್ಮ ಮಾರೆಲ್ಲ ಸಣ್ಣ ಮಾಡಿಕೊಂಡು ಮಾರೆಲ್ಲ ಭಿನ್ನ ಮಾಡಿಕೊಂಡು ಚಿಲಹಾರ ಕೋಟಿಗೆ ಎನ್ನ ಬಂದ ಮಾಣಿಕ್ಯಮ್ಮ ಚಿಲಹಾರ ಕೋಟಿಗೆ ಎನ್ನ ಬಂದಾಳ ಮಾಣಿಕ್ಯಮ್ಮ ಅಯ್ಯೋ ಗಂಡನ ಮನೆಯಾಗ ಸೇರಿಕೊಂಡಾಳ ಮಾಣಿಕ್ಯಮ್ಮ ಗಂಡನ ಮನೆಯೊಳ ಸೇರಿಕೊಂಡಾಳ ಮಾಣಿಕ್ಯಮ್ಮ ಬಂದು ನನ್ನಮ್ಮ ದಗದ ಮಾಡೋದೆಲ್ಲ ದಾವತಿಲ್ಲ ಜಳಕ ಮಾಡಬೇಕು ಹಾಲು ಸಕ್ಕರೆ ಕುಡಿಬೇಕು ರಾಮದೇವ್ ರೂಢಿಯ ಪೂಜೆ ಮಾಡಬೇಕು ಅದೇ ಬೇರೆ ಗಿಡದ ಮೇಲೆ ಮಕ್ಕೋಬೇಕು ಇದರಂತೆಲ್ಲ ನಡೀತು ನೆಗೆಣಿ ಪಾಡ ನೋಡಿದ ನೆಗೆಣಿ ನೋಡಿ ಏನಂತಳ ಓ ತಾಯಿ ಅತ್ತೆ ನರಸಮ್ಮ ನಿನ್ನ ಮ್ಯಾಲೆ ಮಣ್ಣೊಸರು ಬರಿ ಮ್ಯಾಲೆ ಕಲ್ಲಾಕಲಿ ನೀವು ಕಡ್ಯಾಕ ಮಾಡಿಕೊಂಡು ಊಟ ಮಾಡ್ರಿ ತಾಯಿ ಮಗ ನಾವು ಗಂಡ ಎಂಟು ಕಡ್ಯಾಕ ಮಾಡಿಕೊಂಡು ಸಣ್ಣ ಸೋಸಿ ದಗದ ಮಾಡೋದಿಲ್ಲ ದಾವತಿ ಮಾಡೋದಿಲ್ಲ ಅವ ಕಡ್ಯಾಕ ಕೊಟ್ಟು ಬಿಟ್ಟಳು ನೆಗೆಣಿ ಗುಡ್ಡಮ್ಮ ಕೊಟ್ಟು ಕೆಳಗೆ ಅವ್ರ ಕಡ್ಯಾಕ ಮಾಡಿಕೊಂಡು ಊಟ ಮಾಡುತ್ತಿದ್ರು ಕಡ್ಯಾಕ ಮಾಡಿಕೊಂಡು ಊಟ ಮಾಡ್ತಿದ್ರು ಮಾಣಿಕ್ಯಮ್ಮ ನೋಡಿ ಏನಂತಾಳ ಲಗ್ನಕ್ಕೆ ತಂದಿದ್ದು ಮುನ್ನೂರು ರೂಪಾಯಿ ಸಾಲ ಈ ಮುನ್ನೂರು ರೂಪಾಯಿ ಸಾಲ ಎಲ್ಲಿದ್ದ ಅರು ಮಾಡ್ತಾರ ಇವ್ರು ಅರು ಮಾಡೋದಿಲ್ಲ ಅಂತಂದ್ರು ನನ್ನಮ್ಮ ನಮ್ ದೇವ್ರ ಗುಡಿ ಹಾಕುಂತು ಕಾಯ ಹುಡುಗರೆಲ್ಲ ಕರೆದು ನಮಸ್ಕಾರ ಮಕ್ಕಳೇ ಚಾರಣಿ ಅಂಟಣಿ ಕೊಡ್ತೀನಿ ಮುತ್ತುಲೇರು ಹರ್ಕೊಂಡು ಬರೋದು ಆ ಮುತ್ತುಲೇರು ಹರ್ಕೊಂಡು ಬಂದು ಹಾಕಿದರೆ ಕುಂತಲ್ಲಿ ಪತ್ರೊಳ ಒಲ್ದು ಹೂವ ಕಟ್ಟಿ ಊರೆಲ್ಲ ಪತ್ರೊಳ ಹಾಕಿ ಬಿಟ್ಟಳು ಊರೆಲ್ಲ ಹೂವ ಹಾಕಿ ಬಿಟ್ಟಳು ಕುಂತಲ್ಲೇ ಮಾಡಿ ನನ್ನ ತಾಯಿ ಮಾಣಿಕ್ಯ ಐನೂರು ರೂಪಾಯಿ ಜಮೆ ಮಾಡ್ಯಾಳ ಮಾಣಿಕ್ಯಮ್ಮ ಐನೂರು ರೂಪಾಯಿ ಜಮೆ ಮಾಡ್ಯಾಳ ಮಾಣಿಕ್ಯಮ್ಮ ಎರಡು ಕುಂಟಲ್ ಜೋಳ ಜಮೆ ಮಾಡ್ಯಾಳ ಮಾಣಿಕ್ಯಮ್ಮ ಏಳು ಚೀರಲ ತಾಯಿ ಜಮೆ ಮಾಡ್ಯಾಳ ಮಾಣಿಕ್ಯಮ್ಮ ಪಾವನ ಬಾಗಾರ ಕರಿಯ ತಿದ್ದಾಳ ಮಾಣಿಕ್ಯಮ್ಮ ಪಾವನ ಬಾಗಾರ ಕರಿಯ ತಿದ್ದಾಳ ಮಾಣಿಕ್ಯಮ್ಮ ಮಾಣಿಕ್ಯಮ್ಮ ಲಗ್ನಾಗಿ ಮೂರು ತಿಂಗಳ ಮುಗಿಲ್ಯಾಕ ಬಂತು ಭಾವನ ಕರೆದಳು ಓ ಬಾವ ನಿನಗೊಂದು ನಮೋ ನಮಸ್ಕಾರ ಬಾಯಪ್ಪ ಅಂದು ಏರು ಸುದ್ದಿ ತಾಯ ಏರು ಸುದ್ದಲ್ಲ ನನ್ ಲಗ್ನಕ್ಕೆ ತಂದಿದ್ದು ಮುನ್ನೂರು ರೂಪಾಯಿ ಸಾಲ ಬಡ್ಡಿ ಗಂಟು ಈಗ ಐನೂರು ರೂಪಾಯಿ ನಾ ಕೊಡ್ತೀನಿ ಒಯ್ದು ಕೊಟ್ಟು ಬಾ ತಂದೆ ಐನೂರು ರೂಪಾಯಿ ಕೊಟ್ಟಳ ಎರಡು ಚೀಲ ಜೋಳ ಬಿಳಿ ಜೋಳ ಕೊಟ್ಟಳ ಬಾವ ತಗೊಂಡೋಗಿ ಮನೆಗೆ ಹಾಯ್ಕೊಂಡು ಮನೆಯಾಗ ಹಾಯ್ಕೊಂಡು ಗಂಡ ಹೇಳ್ತೀಗ ನಾ ಒಂದು ಮಾಡ್ತೀನಿ ಹಂಗನ್ನ ಸಂಸಾರ ಮಾಡಿಕೊಂಡು ಉಣತರಿ ಬಾವ ಸುಬ್ಬದರಿಯ ಸೋಮಹಾರದಿ ನಂಬೋದು ಊರಿಗೆ ಊರು ಊಟ ಕೊಟ್ಟು ಅಂದೇ ಮಾಡಿಕೆಮ್ಮನ ಸೋಭಾನ ಮಾಡ್ತೀನಂದ ಸತ್ತ ಸವತ್ತಾಯಿತು. ಕಾಣಿಕೆಮ್ಮ ಬಂದು ಮನೆ ಮುಂದ ಬೇನಿಗಿಡ ಎಬ್ಬಿ ಹರೇ ಪಂಚಮಿ ಹರೇ ತಾಯಿ ಮಕ್ಕಂಡ ಸೋದರತ್ತಿ ಬಂದಳು. ಓ ಮಾಣಿಕ್ಯಮ್ಮ ಗಿಡದ ಮ್ಯಾಲೆ ಯಾಕ ಮನಗತ್ತಿದ್ದಿ? ಮನ್ಯಾಗ ಮಕ್ಕೋಬ ತಾಯ ಯವ್ವ ನರ ಮನುಷ್ಯ ತೊಳೆದಂತ ಜಾಗದಾಗ ನಾನು ಮಕ್ಕಂಡರೆ ನನ್ನ ಮೈ ಊರ್ದಂಗಾಗ್ತದ, ನನ್ನ ಮೈ ಕಡದಂಗಾಗ್ತದ. ನಾ ಮಕ್ಕದಿಲ್ಲ ತಾಯ, ನರಸಪ್ಪ ಕುಟ್ಟಿ ಒಳಗ ವರ್ಷ ಆಗಿ ಕೊಡ್ತೀವಿ ತಾಯ ಅಂದ್ರು. ವರ್ಷ ಆಗಿ ಕೊಟ್ಟಗಳಿಗೆ ಮಾಣಿಕ್ಯ ಬಂದು ಮಕ್ಕಂಡಳು. ಸಟ್ಟ ಸವತ್ತಾದಗಳಿಗೆ ಬಾವ ಚಂದ್ರಣ್ಣ ಬಂದು. ಓ ಮಾಣಿಕ್ಯಪ್ಪ ಅಜ್ಜಳ ತಮ್ಮ ನನ್ನ ಎಡದ ಬಿಲಿ ಹೋಗಂದರೆ ಅವಾಗ ಎದ್ದು ಕಿರ್ಕ ಮೆಟ್ಟ ಕಾಲಿಗೆ ಹಾಯಿಕೊಂಡು ಕಂಬಳಿಗಳ ಮೇಲೆ ಹಾಯಿಕೊಂಡು ಮಾಣಿಕ್ಯಮ್ಮ ಇದ್ದ ಕೂತ್ರಿ ಬಲಿ ಮಾಣಿಕ್ಯಪ್ಪ ತಾಯಿ ನೆಟ್ಟಗ ಬಂದ. ಮಾಣಿಕ್ಯಮ್ಮ ಮಾಣಿಕ್ಯಪ್ಪ ಮಾಣಿಕ್ಯಪ್ಪ ನೀವು ಮಾಡಿಕೊಂಡ ಗಂಡ ನಾ ಇದ್ದೀನಿ ಮಾಣಿಕ್ಯಮ್ಮ. ಆದ್ರೆ ಒಳ್ಳೆ ಮಾತು ಮಾವ, ವಸ್ತುಲಾದಾಗಿಂದ್ರು ಮಾತನಾಡು, ವಸ್ತುಲ್ದಾಗಿ ಬರಬೇಡ. ಯಾಕಪ್ಪು ಹರಿ, ನೀನು ಆ ನರ ಮನುಷ್ಯವಳೆ, ನಾನು ಆ ನರ ಮನುಷ್ಯನೇ. ನನ್ನಂಗ ನೀವು ಇದ್ದಿ, ನಿನ್ನಂಗ ನಾ ಇದ್ದೀನಿ, ನಿನಗ ನನಗೇನು ಭೇದ ಇಲ್ಲ. ನಾ ಬರ್ತೀನಂತಂದು ಮೂರ್ಖದಲ್ಲಿದ್ದ ವರ್ಷದ ಮೇಲೆ ಕಾಲಿಟ್ಟ ನರಸಪ್ಪ ಕುಟ್ಟಿ ಒಳಗ ಒಕ್ಕಂಡು ನನ್ನ ಮಾ ಹಿಡಿಕೆ ತುಂಬಾ ಕಂಡಾರು ಬಿಡ ಕಂಡು ಬಳ ಬಳ ಮಂತ್ರಿಸಿ ಗಂಡನ ಮ್ಯಾಲೆ ಹೊಡೆದಳು. ಅದೇ ಗಂಡಗ ದಳ ಎದ್ದಿತು, ಹುಚ್ಚೆದ್ದಿತು. ಆ ಕಂಬಳಲ್ಲಿ ಬಿಟ್ಟುಕೊಟ್ಟ, ಕಾಲಾಗ ಮೆಟ್ಟಲ್ಲಿ ಬಿಟ್ಟುಕೊಟ್ಟ. ಊರು ಹೊರಗ ಬಂದು ಊರಾಗ ಮಂದಿನ ಕುಂತವ್ರು ನಿಂತವ್ರಿ ಮಾಣಿಕ್ಯಪ್ಪ ಗದ್ದಲು ಮಾಡುತ್ತಿದ್ದ. ಊರಾಗ ಮಂದಿ ಬಡ ಬಡ ಬಂದು, ಓ ತಂದೆಯ ಚಂದ್ರಣ್ಣ ನಮ್ಮ ತಮ್ಮ ಮಾಣಿಕ್ಯಪ್ಪ ಎಲ್ಲ ಹರಿ ಹೊಡಿಲಾಕೈತನ, ಎಲ್ಲ ಹರಿ ಹೊಡಿಲಾಕೈತನ. ಹುಚ್ಚದ್ದ ದಳ ಎದ್ದದಂದರೆ ಬಾಬ ಬಂದು ನೋಡಿದರೆ ಊರು ಬಂದು ಸಪ್ಪಳ ಮಾಡ್ತಾನ. ನಮ್ಮ ತಮ್ಮನ ಮ್ಯಾಲೆ ಮಣ್ಣ ಸರ್ವಲ ತಮ್ಮನ ಸೌರ್ಯತಿಗಳ ಬಂದು ಮನೆಯಾಗ ಕಂಬಗ ಎರಡು ರೆಕ್ಕೆ ಮರದು ಕಟ್ಟಿ ಹಾಕಿದ. ಜತ್ತಿನಾಗ ಮಾಣಿಕ್ಯಮನ ತಡುಬಾರದು, ಜತ್ತಿನಾಗ ಮಾಣಿಕ್ಯಮಗ ಮಾತಾಡಬಾರದು. ಮುಂಜಾಲಿ ಮಾತಾಡುವಂತಂದ ಮರದೋಟು ಕೀಲಿಕೆಯಾಗಿ ಬಾವ ಚಂದ್ರಣ್ಣ ಮನೆಯಾಗ ಮಕ್ಕಂಡ ಸವತ್ತಿನ ಯಾಳ ಒಳಗ ಇದೇ ಯಾಳೆ ಚಂದಾದ ಇದೇ ಟೇಬು ಚಂದಾದ. ಆ ಮೆಟ್ಟು ಕಾಲಿಗೆ ಹಾಯ್ಕೊಂಡಳು, ಕಂಬಳಿಗಳ ಮೇಲೆ ಹಾಯ್ಕೊಂಡು ತಂದೆ ಎಡಗಾಲ ಸಂಗಾಟ ಬೆನ್ನು ಗೋಡು ಒದ್ದ ಕಂಡು ಮಾಣಿಕ್ಯಮ್ಮ ಹೆಂಗ ಓತಳೆಯ ಜನಂದ ಗಾವಾದ ಬಂದಾಳಮ್ಮ, ಒಂದ ಗಾವಾದ ಬಂದಾಳಲ್ಲ, ಎರಡು ಗಾವದ ಬಂದಾಳಲ್ಲ. ತಾಯಿ ಕುಂತು ಕಂಡು ನನ್ನಮ್ಮ ಬಂಟಿ ಮ್ಯಾಲೆ ಮಕ್ಕಂಡ ಅಕಳ್ಳದ ಮೂವರು ಕಳ್ಳರು ಬಂದರು. ತಾಯಿನ ಕಡಿಗೆ ಪಾಡ ನೋಡಿದ್ರು, ಅಮ್ಮ ಅರೇ ದಸುಮಗಳು ರಾಜೇಶ ಎಕ್ಕಡಿದ ಬಂದಿ, ಎಲ್ಲಿದ್ದ ಬಂದಂತ ಅವ್ರು ಕೇಳತ್ತಿದ್ದರು. ನಾ ಎಕ್ಕಡಿದ್ದನ ಬರ್ಲಿ ಎಲ್ಲಿದ್ದನ ಬರ್ಲಿ ನನ್ನ ಸುಖ ನಿಮ್ಗೆ ಯಾಕ? ಓ ತಾಯಿ, ನನ್ನ ಸುಖ ನಿನಗೆ ಯಾಕಂದರೆ ನೀ ತೆಳಗ ಬಂದರೆ ನಮ್ ಈಡಾಗ್ತಿದ್ದು ಜೋಡಾಗುತ್ತಿದ್ದ. ಸರಿ ಒಳ್ಳೆ ಮಾತು ಚಲೋ ಮಾತು ಆಡ್ತೀರಿ, ಪಾಪದ ಸೊಳೆ ಮಕ್ಕಳಿದ್ರಿ ನೀವು, ನಾಯವಲ್ಲ ಧರ್ಮದಲ್ಲ. ನಾನು ಸತ್ಯ ನಿಮ್ಗೆ ತೋರಿಸಿಕೊಡ್ತೀನಂತ ಐದಳ ಕೈ ಅಗಡ ಕಣ್ಣು ಬಳ ಮಂತ್ರಿಸಿ ಮೂವರು ಮ್ಯಾಲೆ ಹೊಡೆದಗಳಿಗೆ ಮೂವರಿಗೆ ಕಣ್ಣುಗುಡ್ಡು ಉಚ್ಚಿ ತೆಳಗ ಬಿದ್ದು ಸೌರ್ಯಾಡಿಗಂತ ಹೋಗ್ಲ. ಅವರು ಹೊಂಟು ಹೋದರು. ಅವರು ಹೋದ ಮ್ಯಾಲೆ ಮಾಣಿಕ್ಯಮ್ಮ ಅದೇ ಗಿಡ ಇಳದು ದಾರಿ ನಡೆದು ಎನಗುಂಜ ಗುಡ್ಡ ಹಾಕ ಎನ್ನ ಬಂದಾಳ ಮಾಣಿಕ್ಯಮ್ಮ, ಎನಗುಂಜ ಗುಡ್ಡ ಹಾಕ ಎನ್ನ ಬಂದಾಳ ಮಾಣಿಕ್ಯಮ್ಮ. ತಾಯೋ ಗುಡ್ಡದ ಮ್ಯಾಲೆ ಮತ್ತೆ ಏರಿ ನಿಂತಾಳ ಮಾಣಿಕ್ಯಮ್ಮ, ಗುಡ್ಡದ ಮ್ಯಾಲ ತಾಯಿ ಏರಿ ನಿಂತಾಳ ಮಾಣಿಕ್ಯಮ್ಮ. ತಾಯಿಯ ಗಿಡ ಕಮ್ಮಿ ಇನ್ನ ಮಣ್ಣು ಬೆಳೆದು ಹೋಗ್ಯಾವ ತಾಯಿಯನ್ನ ಗಿಡಗಳು ಆಧಾರ ಬೆಳೆದು ಹೋಗ್ಯಾವ ಮಾಣಿಕ್ಯಮ್ಮ ಗಿಡ ಕಂಜಿ ಎಲ್ಲ ಬೆಳೆದು ಹೋಗ್ಯಾವ ಗವಾರಿ ಆಗ ತಂದೆ ಆ ಗುಡದ ಮೇಲೆ ಏನಾದ ಒಂದೇ ದರ್ಗಾ ಯಾರ ಒಂದು ಮೊಗಲಾಯಿ ಆ ದರ್ಗ ಒಂದಾದ ಯಾರ ಒಂದು ಮೊಗಲಾಲಿ ದೇಶ ಎಲ್ಲ ಅಡ್ಡಾಡ್ಲಾಕ ಬೆಟ್ಟ ಬೆಳಗಾನ ಹೊಂಟು ಹೋಗ್ಯಾನ ಬೆಳಗೊಟ್ಟೇಮಿನಾಗ ಬಂದು ಆ ದರ್ಗದ ಮೇಲೆ ಕಂಬಿ ಹಾಸಿಗೆ ಮಾಡಿಕೊಂಡು ತಾಯಿ ಮಕ್ಕಂಡು ಯಾನ ಒಂದೇ ಮಗಲ ಆರಿ ಬೆಳ್ಳನ ಕುದುರೆ ಮ್ಯಾಲೆ ಕುಂತು ದೇಶ ಎಲ್ಲ ಬ್ಯಾಡಿ ಮಾರ್ಗ ತಿರುಗಿ ಬಂದು ನಿಂತು ಯಾರಮ್ಮ ಅರೇ ದಸ ಮಗಳೇ ಅಕ್ಕ ಮನೆಗಿದ್ದಿ ನಾನು ದರ್ಗ ಬಿಟ್ಟು ದೂರ ಸರಿ ಅಂದ ಓ ಅಣ್ಣಯ್ಯ ನಿನಗೊಂದು ನಮೋ ನಮಸ್ಕಾರ ನನ್ನಂಗ ನೀನು ದೇವ್ರ ಮನುಷ್ಯ ನಿನ್ನಂಗ ನಾನು ದೇವ್ರ ಮನುಷ್ಯ ದರ್ಗ ಬಿಟ್ಟ ನಾನು ಹೋಗೋದಿಲ್ಲ ನಿನ್ನ ಬಗಲಾಗ ನನಗ ಜಾಗ ಕೊಡ್ತೀನಿ ಅಂದರೆ ನಿನ್ನ ದರ್ಗ ಬಿಡುತ್ತೀನಿ ಇಲ್ಲಂದ್ರೆ ಬಿಡೋದಿಲ್ಲ ಆದ್ರೆ ಒಳ್ಳೆ ಮಾತು ತಂಗಿ ನಾನು ಎಂದಿಗೂ ಜಾಗ ಕೊಡೋದಿಲ್ಲ ನೀವು ಕೊಡೋದಿಲ್ಲ ಅಂದ್ರೆ ನಾ ಬಿಡೋದಿಲ್ಲ ಮೂರು ಸಲ ಕೇಳಿದರೆ ಕೊಡ್ತೀನಮ್ಮ ತಂಗಿ ಬಿಡಂತಂದರೆ ಅವಾಗ ಬಿಟ್ಟು ಕೊಟ್ಟು ಕೆಳಗ ಬಂದು ನನ್ನಮ್ಮ ರಾಮ ದೇವ್ರ ಗುಡಿ ಒಳಗ ಪೂಜೆ ಮಾಡಿಕೆಂತ ಸೇವ ಮಾಡಿಕೆಂತ ಗುಡಿ ಒಳಗ ನನ್ನಮ್ಮ ಕುಂತು ಕಂಡು ಗುಂಡದಾಗ ಜಳಕ ಮಾಡಬೇಕು ದೇವ್ರಿಗೆ ಪೂಜೆ ಮಾಡಬೇಕು ತಂದೆ ಯಾರ ಗುಂಜೆ ರಾಮರೆಡ್ಡಿ ಊರಾನ ಊರ ಮಂದಿ ದೇವ್ರ ಪೂಜೆ ಮಾಡಲಾಗ ಬಂದರೆ ಅರೇ ದಸ ಮಗಳು ಬಂದು ಗುಡಿ ಹಾಕ ಕುಂತಳ ಅವ್ವ ನಿಂದ ಯಾವ ಊರು ಯಾವ ದೇಶ ಅಂದರೆ ನನ್ನ ಊರು ನನ್ನ ದೇಶ ನೀ ಏನು ಮಾಡುತ್ತಿದ್ದಿ ನಾ ಏನು ಮಾಡೋದಿಲ್ಲ ತಾಯಂದ ಊರ ಮಂದಿ ಬಂದು ಯಾರ ಗುಂಜೆ ರಾಮರೆಡ್ಡಿ ನನಗೆ ನಮಸ್ಕಾರ ಮಾಡ್ತೀವಿ ಅರೇ ದಸ ಮಗಳು ಬಂದು ರಾಮ ದೇವ್ರ ಗುಡಿ ಆಗ ಎನ್ನ ಕುಂತಾಳ ರಾಮದೇವ ಗುಡಿ ಎಲ್ಲವೆನ್ನ ಕುಂತಾಳ ಮಾಡಿಕೆಮ್ಮರಗ ಹೋಗಂದರೇನ ಹೋಗದಿಲ್ಲ ಗುಡಿ ಬಿಟ್ಟು ಆ ತಾಯಿ ಹೋಗದಿಲ್ಲೇನ ಮಾಣಿಕೆಮ್ಮ ನೀನನ್ನ ಹೋಗಿಯ ಕೇಳಿಯ ತಂದೆ ರಾಮರೆಡ್ಡಿ ನೀನನ್ನ ಹೋಗಿಯ ಕೇಳಿಯ ತಂದೆ ರಾಮರೆಡ್ಡಿ ರಾಮರೆಡ್ಡಿ ಗೌಡ ನೆಟ್ಟು ಗುಡಿಗೆ ಬಂದ ತಾಯಿನ ಕಡೆಗೆ ನೋಡಿದ ದೇವ್ರಿಗೆ ಪೂಜೆ ಮಾಡಿದ ಅಮ್ಮ ಯಾವ ಊರು ಯಾವ ದೇಶ ಯಪ್ಪ ನಂದು ದೇಶ ರಾಮ ರಾಮ ಮಳ್ಳವಾದ ಒಳಗ ನನ್ನ ತಾಯಿ ತಂದಿ ನನ್ನ ಕೊಟ್ಟಿದ ಚಿಲಾರ ಕೋಟಿಗ ಗಂಡಗ ಉಚ್ಚಬಿಸಿ ಗಂಡಗ ದಳೆಬಿಸಿ ನಾ ಯಾರು ಒಂದು ಗುಡ್ಡಗ ಬಂದು ಸೇರಿನ ತಂದಿ ಆದ್ರೆ ಒಳ್ಳೆ ಮಾತು ನಿನ್ನ ಸತ್ಯವು ನಿನ್ನ ತಂದಿ ನಮ್ಗೆ ಹೆಂಗ ತಿಳಿದು ಬರ್ಬೇಕು ನನ್ನ ಸತ್ಯವು ನನ್ನ ವರವು ನಮ್ಗೆ ತಿಳಿದು ಬರ್ಲಾಕ ಏನ ತರ್ತೀರಿ ಬಂಬರಿ ಅವಾಗ ಯಾರಗುಂದಿ ರಾಮರೆಡ್ಡಿ ಊರಾಗ ಹೊಂಟೋಗಿ ಅಮ್ಮಿಗೆ ತುಂಬಾ ಹಾಲು ತಂದನ ಮೊರ ಸಕ್ಕರೆ ತಂದನ ಊರ್ ಜನ ಎಲ್ಲ ಬಂದದ ಎಲ್ಲಾರು ಮುಂದ ಸಕ್ಕರೆ ಹಾಲು ಕೈಯಾಗಡ ಕಂಡು ನನ್ನಮ್ಮ ಬಳ ಬಳ ಬಳ ಮಂತ್ರಿಸಿ ದೇವ್ರ ಧ್ಯಾನ ಮಾಡಿ ಶಿವರಿ ಧ್ಯಾನ ಮಾಡಿ ಜಮ್ಮಿಗೆ ತುಂಬಾ ಹಾಲು ಜಮ್ಮಿಗೆ ತುಂಬಾ ಹಾಲು ನೀರು ಮಾಡ್ಯಾಳ ಮಾಡಿಕಮ್ಮ ನೀರು ಮಾಡ್ಯಾಳ ಮಾಡಿಕಮ್ಮ ಸಕ್ರಿಯವಾದ ಹಾಲು ಉಸ್ಕು ಮಾಡ್ಯಾಳ ಮಾಣಿಕಮ್ಮ ಸಕ್ರಿಯವಾದರೆ ಉಸ್ಕು ಮಾಡ್ಯಾಳ ಮಾಣಿಕಮ್ಮ ನಮ್ಮ ಕನ್ನದೊಡ ತಾಯಿ ನೀನು ನಿತ್ಯಮ್ಮ ಮಾಣಿಕಮ್ಮ ನಮ್ಮ ಕನ್ನದೊಡ ತಾಯಿ ನೀನು ವಿದಮ್ಮ ಮಾಣಿಕಮ್ಮ ಎಷ್ಟು ವರವ ತಾಯಿ ನಿನ್ನಲ್ಲಿ ಮಾಣಿಕಮ್ಮ ಎಷ್ಟು ವರವ ತಾಯಿ ನಿನ್ನಲ್ಲೇ ತಾಯಿ ಮಾಣಿಕಮ್ಮ ಮಾಣಿಕಮ್ಮ ಪಾದಗ ನಮಸ್ಕಾರ ಮಾಡಿ ಏನು ಬೇಡತಿ ಬೇಡತಾ ಎಂದರೆ ಏನು ಬೇಡದಿಲ್ಲ ಇದೇ ಯಾರಗುಂದಿ ಗುಡ್ಡದ ಮೇಲೆ ನನಗ ನೀವು ಬುನಾದ ಹಾಕಿ ಸಮಾಧಿ ಕಟ್ಟಬೇಕು ಮಠ ಕಟ್ಟಬೇಕಂದರೆ ಯಾರಗುಂದಿ ರಾಮರೆಡ್ಡಿ ಯಾರಗುಂದಿ ಗುಡ್ಡದ ಮೇಲೆ ಬಂದು ತಾಯಿ ಕಂಟಿ ಕಮಿರೆಲ್ಲ ಕಡದು ಆಯಮ್ಮಗ ಸಾಬು ಮಾಡಿ ಯಾವಾಗ ಬುನಾದ ಹಾಕ್ಯರು ಆ ಸಮಾಧಿ ಬುನಾದಿ ಒಳಗ ತಾಯಿ ಕುಂತು ಕಂಡಳ ಆಯಮ್ಮನ ಮೇಲೆ ಅವರು ಆ ಮಠ ಕಟ್ಟದಿದ್ದಾರ ಆರು ತಿಂಗಳಾಗ ಮಠ ಮುಗುದು ತಾಯಿರಿಗೆ ಸಪ್ತ ಭಜನೆ ಇಟ್ಟು ಸಪ್ತ ಭಜನೆ ಮುಂದ ಶಿವರಾತ್ರಿ ಜಾಗಿಡು ಬರ್ತದ ಶಿವರಾತ್ರಿ ಜಾಗಿಡು ಮುಂದ ಆ ಭಜನೆ ಮಾಡ್ಲಾಕ ಹಚ್ಚಾರ ಭಜನೆ ಮಾಡದಿದ್ದರೆ ಆ ಸಪ್ತ ಭಜನೆ ಒಳಗ ನನ್ನಮ್ಮ ಬಂದಿ ನಾದಿ ಒಳಗ ಕುಂತ ಹಾಕಿ ಭಜನೆ ಮಾಡಿ ಕೆಂತ ಹೊರಗ ಬಂದಾಳ ಮಾಣಿಕಮ್ಮ ಭಜನೆ ಮಾಡಿ ಕುಂತ ಹೊರಗ ಬಂದಾಳ ಮಾಣಿಕಮ್ಮ ಎಷ್ಟು ಸತ್ಯವ ತಲ್ಲ ನಿನ್ನೆಲ್ಲ ಮಾಣಿಕಮ್ಮ ಎಷ್ಟು ಸತ್ಯವ ತಾಯಿ ನಿನ್ನೆಲ್ಲ ತಾಯಿ ಮಾಣಿಕಮ್ಮನ ಪಾದ ಸೌರಿ ಬಿಡದಾರ ಮಾಣಿಕ್ಯ ಮಾಣಿಕಮ್ಮನ ಪಾದ ಸೌರಿ ಬಿಡದಾರ ಮಾಣಿಕ್ಯ ಸತ್ಯ ಭಜನೆ ತಾಯಿ ಮಾಡುತ್ತಿದ್ದಾಳೋ ಮಾಣಿಕಮ್ಮ ಸತ್ಯ ಭಜನೆ ತಾಯಿ ಮಾಡುತ್ತಿದ್ದಾಳೋ ಮಾಣಿಕಮ್ಮ ಮಗಳ ಮಗಳಮ್ಮ ಚಲಿ ಮಾಣಿಕ್ಯ ಭಜನೆ ಮಾಡುತ್ತಿದ್ದರೆ ನನ್ನಮ್ಮ ಮಾಡಿಕ್ಕ ಅದೇ ಜಾಗಿನ ದಿನ ತಾಯಿನ ಜಾತ್ರಿ ತಾಯಿನ ತೇರು ಸುತ್ತ ನಾಕಳಿಗೆ ಗೊತ್ತಾಯ್ತು ನಾಕಳಿಗೆ ಗೊತ್ತಾದರೆ ಭಾವ ಚಂದ್ರಣ್ಣ ಗಂಡನ ಕರಕಂಡು ಗಂಡಿ ಕಡಿಗಂಡು ಹುಚ್ಚ ಗಂಡನ ತಗೊಂಡು ಗಟ್ಟಿಗೆ ಬಂದರೆ ಆ ಗಂಡನ ಕಡಿಗಿ ನನ್ನಮ್ಮ ಮಾಳಿಕ್ಯ ಮನೋಡಿ ಅನಂತ ಶಬ್ದ ನುಡಿತ ಭಾವ ಚಂದ್ರಣ್ಣ ಗುಂಡದಾಗ ಮುಣಗಬೇಕು ನೀವೊಂದ ತಂಗಿ ನಾವೊಂದು ಹಣ್ಣಂತ ಕೊಳದಾಗಿದ್ದಂತ ಮಂಗಳ ಸೂತ್ರ ತಗೊಂಡ್ರೆ ಹುಚ್ಚು ಬೇಸು ಮಾಡ್ತೀನಿ ಬಳ ಬೇಸು ಮಾಡ್ತೀನಿ ಸರಿ ಒಳ್ಳೆ ಮಾತು ತಾಯಂತ ಗುಂಡದಾಗ ಜಳಕ ಮಾಡಿ ಬಂದು ಒಂಟಿ ಕಾಲಿವೆ ನೀವೊಂದು ತಂಗಿ ಸಂಬಂಧ ನಾವೊಂದು ಹಣ್ಣಂತಂದು ಕೊಳದಾಗ ಮಂಗಳ ಸೂತ್ರ ಏನ ತೆಗೆದ ಮಾಣಿಕ್ಯಪ್ಪ ಚಲ ಆದ ಅದೇ ಇದ್ದು ಊರಾಗ ನನ್ನ ತಾಯಿಯ ಗಂಗಸ್ಥರ ಮನೆಯೋಳು ಅದೇ ಮನೆಯಾಗ ಬಂದು ಗಂಡ ತೆಗೆದು ಆ ಗಂಡ ಮಾಣಿಕ್ಯಪ್ಪಗ ಗುಡಿ ಮುಂದ ಮಠದ ಮುಂದ ಲಗ್ನ ಮಾಡಿ ಹಂಗ ಕಳಿಸ್ತಾಳು ನನ್ನ ತಾಯಿಯ ಮಾಣಿಕ್ಯಮ್ಮ ಚಾಪಳಾರ ಮ್ಯಾಲೆ ಮಾಣಿಕ್ಯಮ್ಮಗ ನನ್ನ ಹೆಸರು ನನ್ನ ತಾಯಿಗೆ ಬಂದಾಕಿ ಇರ್ಲಿ ಅಂತಂದು ನೀನು ಮಾಣಿಕ್ಯಮ್ಮ ಏ ಮಾಣಿಕ್ಯಪ್ಪ ಇಬ್ಬರ ಹೆಸರು ಒಂದಾಗಲಂತಂದು ಅದೇ ಮಠದ ಮುಂದ ಮಾಣಿಕ್ಯಮ್ಮ ಹಂಗ ಲಗ್ನ ಮಾಡ್ತಾರೆ ಚಂದ್ರಣ್ಣ ಮಾಣಿಕ್ಯಮ್ಮ ಪಾದಕ ನಮಸ್ಕಾರ ಮಾಡಿ ವರ್ಷ ಶಿವರಾತ್ರಿ ಜಾಗಿಣಿ ನನ್ನ ಗುಡಿಗೆ ಬರಬೇಕು ನೀವು ಭೇಟಿ ಆಗಿ ಹೋಗಬೇಕಂತ ಬರ್ತೀವಿ ತಾಯಂತ ಪಾದಕ ನಮಸ್ಕಾರ ಮಾಡಿ ಹಿಂದಿಗೆ ತಿರುಗಿ ಮಾಣಿಕ್ಯಪ್ಪ ಅವರು ಹೊಂಟೋದ್ರು ಅವರು ಹೋದ ಮ್ಯಾಲೆ ಮಾಣಿಕ್ಯಮ್ಮನ ಕಚಿ ಸುತ್ತ ನಾಕಳಿಗೆ ಸುತ್ತ ದೇಶಗ ಶಿವನ ಧ್ಯಾನ ತಾಯಿ ಮಾಡುತ್ತಿದ್ದಾಳು ಮಾಣಿಕ್ಯಮ್ಮ ಶಿವನ ಧ್ಯಾನ ತಾಯಿ ಮಾಡುತ್ತಿದ್ದಾಳು ಮಾಣಿಕ್ಯಮ್ಮ ಶಿವನ ಪೂಜೆ ತಾಯಿ ಮಾಡುತ್ತಿದ್ದಾಳು ಇದುವರೆಗೆ ಬುರ್ರ ಕಥೆಯಲ್ಲಿ ಯಾನಾಗುಂದಿ ಮಾಣಿಕಮ್ಮ ಕತೆ ಮೂಡಿಬಂತು. ನಡೆಸಿಕೊಟ್ಟವರು ಚಿತ್ತಾಪುರ ತಾಲೂಕಿನ ರಾಮತೀರ್ಥದ ಶಂಕರಮ್ಮ ರಾಮತೀರ್ಥ ಮತ್ತು ಸಂಗಡಿಗರು. ಈಗ ಕೇಳಿ ಕೃಷಿ ಹಾಡು. ಬೇಕು ಅನ್ನ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುವುದಕ ತಿಪ್ಪಿ ಗೊಬ್ಬರ ಬೇಕು ಅನ್ನ ಹೊಲಕ ಬಂಗಾರದಂಥ ಬೆಳಿ ಬೆಳಿಯುವುದಕ

ಹೊರಗಿಂದ ಬಂದರು ನಂಬಿ ನಮ್ಮ ಜಲನೆಲ ಹೊರಗಿಂದ ಬಂದರು ನಂಬಿ ನಮ್ಮ ಜಲನೆಲ